ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್. ಈಗ ವೇಳೆ 6:56. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಸಿರಿಧಾನ್ಯಗಳು ಹಾಗೂ ಆರೋಗ್ಯ ಈ ಕುರಿತು ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಎಸ್ಡಿಎಂ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಬಿ ಕವಿತಾ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ, ನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಏನ್ ತಮಾಷೆ ಮಾಡ್ತಾರಪ್ಪ, ಯಾರು ಪಿ ಎಫ್ ನ ಅಷ್ಟೊಂದು ಕೇಸ್ ನ ಹಿಂದಕ್ಕೆ ಪಡೆದು ಅವರೇ ಇವತ್ತು ನಮಗೆ ಭವಿಷ್ಯದ ಗ್ಯಾರಂಟಿ ಕೊಡಕ್ ಬಂದವ್ರೆ. ನನ್ನ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೋದಿಜಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಅವರೇ ಪಿ ಎಫ್ ಐ ನ ಬ್ಯಾನ್ ಮಾಡಿದ್ದು, ನಮ್ಮನ್ನ ಕಾಪಾಡಿದ್ದು, ನಮ್ಮ ಸಂಸ್ಕೃತಿನ ಉಳಿಸಿದ್ದು. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಸಿರಿಧಾನ್ಯ ಧಾರೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳು ಹಾಗೂ ಆರೋಗ್ಯ ಈ ಕುರಿತಂತೆ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಎಸ್ಡಿಎಂ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಬಿ ಕವಿತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಸಿರಿಧಾನ್ಯಗಳು ಹಾಗೂ ಆರೋಗ್ಯ. ಈ ಸಿರಿಧಾನ್ಯಗಳು ಅಂತ ಅಂದ್ರೆ ಏನು, ಹೇಗೆಲ್ಲ ಇದರ ಸಾಗುವಳಿಯನ್ನ ಮಾಡಲಾಗುತ್ತೆ, ಎಲ್ಲೆಲ್ಲಿ ಬಳಕೆಯನ್ನ ಮಾಡಲಾಗುತ್ತೆ. ಇವೇ ಅನೇಕ ವಿಚಾರಗಳನ್ನ ಇದುವರೆಗೆ ನಾವು ಈ ಒಂದು ಸರಣಿಯಲ್ಲಿ ತಿಳಿದುಕೊಂಡ್ವಿ. ಇವತ್ತು ಈ ಸಿರಿಧಾನ್ಯಗಳಿಗೂ ಮತ್ತು ಆರೋಗ್ಯಕ್ಕೂ ಏನು ಸಂಬಂಧ, ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಸಿರಿಧಾನ್ಯಗಳು ಹೇಗೆ ಕೆಲಸವನ್ನ ಮಾಡುತ್ತೆ, ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಬಿ ಕವಿತಾ ಅವರು. ಕವಿತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕಿರುಧಾನ್ಯಗಳು ಅಂತ ಹೇಳಿ ಏನಿತ್ತೋ ಅದನ್ನ ನಾವು ಇತ್ತೀಚೆಗೆ ಸಿರಿಧಾನ್ಯಗಳು ಅಂತ ಹೇಳಿ ಕರಿತಾ ಇದ್ದೇವೆ. ಇನ್ನೂ ಮುಂದುವರೆದು ಈ ಎಲ್ಲಾ ಧಾನ್ಯಗಳಲ್ಲಿ ತಯಾರಿಸಿದಂತಹ ಆಹಾರ ಪದಾರ್ಥ ಏನಿದೆಯೋ ಅದನ್ನ ಶ್ರೀ ಅನ್ನ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಈ ಕಿರುಧಾನ್ಯಗಳನ್ನ ಸಿರಿಧಾನ್ಯ ಅಂತ ಹೇಳಿ ಯಾಕೆ ಕರೆಯಲಾಗ್ತಾ ಇದೆ? ಕಿರುಧಾನ್ಯಗಳು ಅಂತಂದ್ರೆ ಅವು ಅದರ ಪ್ರಮಾಣದಲ್ಲಿ ಅದರ ಗಾತ್ರದಲ್ಲಿ ಸಣ್ಣಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನ ಕಿರುಧಾನ್ಯ ಅಂತ ಹೇಳ್ತಾರೆ. ಅದು ಸಿರಿಧಾನ್ಯ ಯಾಕಾಯ್ತು ಅಂತಂದ್ರೆ ಹಲವಾರು ಸಂಶೋಧನೆಗಳ ಮೂಲಕ, ರಿಸರ್ಚ್ ಮೂಲಕ ಅದನ್ನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಈ ಸೋಕಾಲ್ಡ್ ಮಾಡರ್ನ್ ಸೈನ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಕಂಡುಕೊಂಡ್ವಿ. ಹಾಗಾಗಿ ಅದು ಶ್ರೀ ಅಥವಾ ಸಿರಿ ಅಂತಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ, ಆರೋಗ್ಯವೇ ನಮಗೆ ಸಂಪತ್ತು ಅಥವಾ ಭಾಗ್ಯ ಅಂತ. ಹಾಗಾಗಿ ಆ ಆರೋಗ್ಯ ಭಾಗ್ಯವನ್ನ ಕೊಡುವಂತಹ ಧಾನ್ಯಗಳು ಸಿರಿಧಾನ್ಯಗಳು ಅಂತ ಇಲ್ಲಿ ಅದನ್ನ ಹೆಸರಿಸಿದ್ರು. ಅದು ಇತ್ತೀಚಿನ ದಿನಗಳಲ್ಲಿ ಬಂದಿದ್ವಂತು. ಮೊದಲು ಕಿರುಧಾನ್ಯ ಅಂತ ಹೇಳಿ ಕರೆಯಲ್ಲ, ಕಿರುಧಾನ್ಯ ಅಂತ ಕರೀತಾರೆ. ಮತ್ತೆ ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಅದನ್ನ ತೃಣಧಾನ್ಯ ಅಂತಾನು ಹೇಳ್ತಾರೆ. ಯಾಕೆಂದ್ರೆ ಅದು ಹುಲ್ಲಿನ ಜೊತೆಯಲ್ಲಿ ಬೆಳೆಯುವಂತದ್ದು ಅಥವಾ ಅದರ ಪ್ಲಾಂಟ್ ಏನಿದೆ ಅದು ಹುಲ್ಲು, ಹಾಗಾಗಿ ಅದು ತೃಣಧಾನ್ಯ. ಮತ್ತೆ ಆಯುರ್ವೇದದಲ್ಲಿ ಅದನ್ನು ಕುಧಾನ್ಯ ಅಂತಾನು ಹೇಳ್ತಾರೆ. ಕುತ್ಸಿತ ಧಾನ್ಯ ಅಂದ್ರೆ ನೆಗ್ಲೆಕ್ಟೆಡ್ ಕ್ರಾಪ್, ಅದು ಏನು ಬೆಳೆಯಲ್ಲ ಅಲ್ಲಿ ಅದನ್ನ ಬೆಳೀತಾರೆ ಅಂತ. ಸೊ ಇದು ಎಲ್ಲಾ ವಾತಾವರಣದಲ್ಲೂ ನೀವು ಅದನ್ನ ಬೆಳಿಬಹುದು. ಸೊ ಯಾವುದೇ ಒಣ ಹವೆ ಇರ್ಲಿ, ಮಳೆ ಬರದೇ ಇರ್ಲಿ, ಸಾಯಿಲ್ ಫರ್ಟಿಲಿಟಿ ಕಡಿಮೆ ಇರ್ಲಿ, ನಾವು ಅದನ್ನ ಬೆಳಿಬಹುದು. ಹಾಗಾಗಿ ಅದು ಕುತ್ಸಿತ ಧಾನ್ಯ ಅಥವಾ ಕುಧಾನ್ಯ. ಆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನಿದೆ, ಅದರ ಆರೋಗ್ಯದ ಮೇಲಿನ ಒಳ್ಳೆಯ ಗುಣಗಳೇನಿದೆ, ಅವನ್ನ ನಾವು ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಮಾಡಿದ್ವಿ ಅಥವಾ ಬಡವರು ತಿನ್ನುವಂತದ್ದು ಅಂತ ಮುಂಚಿನ ಕಾಲದಲ್ಲಿ ಹೇಳ್ತಿದ್ರು ಅದನ್ನ. ಹಾಗಾಗಿ ಅದನ್ನ ತೃಣಧಾನ್ಯ, ಕುಧಾನ್ಯ, ಕಿರುಧಾನ್ಯ ಇದೆಲ್ಲ ಹೆಸರಲ್ಲಿ ಕರೀಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ತೃಣಧಾನ್ಯ ಅನ್ನುವಂಥದ್ದೇನಿತ್ತೋ ಅಥವಾ ಕಿರುಧಾನ್ಯ ಅನ್ನುವಂಥದ್ದೇನಿತ್ತೋ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಮಹತ್ವ ಇತ್ತೋ ಆ ಕಾರಣಕ್ಕಾಗಿ ಅದನ್ನ ಸಿರಿಧಾನ್ಯ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಏನು ಈ ಸಿರಿಧಾನ್ಯಗಳ ಪ್ರಾಮುಖ್ಯತೆ ನೋಡಿ, ಸಿರಿಧಾನ್ಯಗಳು ತಿನ್ನುವಾಗ ನಮಗೆ ಅದರಲ್ಲಿ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಈಗ ನಾವು ರಾಗಿಯನ್ನೇ ತಗೊಳ್ಳೋಣ, ನಾವು ರಾಗಿ ಮುದ್ದೆಯನ್ನ ಯಾರಾದ್ರೂ ಹೊಸಬರಿಗೆ ಕೊಟ್ರೆ ಇದೇನ್ ರುಚಿನೇ ಇಲ್ವಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅದರಲ್ಲಿರುವ ಪ್ರಮುಖವಾದ ರುಚಿ ಏನಿದೆ ಅದು ಒಗರು. ಯಾವುದೇ ಸಿರಿಧಾನ್ಯಗಳಲ್ಲೂ ಒಗರು ಅದರ ಮೊದಲ ರುಚಿ, ಅದರ ನಂತರ ಸಿಹಿ ಬರುತ್ತೆ. ಹಾಗಾಗಿ ಫಸ್ಟ್ ಬಾಯಲ್ ಹಾಕದ ಕೂಡಲೇ ಏನಾಗುತ್ತೆ ಅಂತಂದ್ರೆ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಜನ. ಹಾಗಾಗಿ ಅದು ಫಸ್ಟ್ ನೆಗ್ಲೆಕ್ಟ್ ಆಗ್ಲಿಕ್ಕೆ ಫಸ್ಟ್ ಕಾರಣ ಅದೇ, ಅದನ್ನ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಅದರ ರುಚಿ ಪ್ರಮುಖ ಕಾರಣ. ಆದರೆ ಅದೇ ರುಚಿ ಇಂದು ನಮ್ಮಲ್ಲಿ ಸೋಕಾಲ್ಡ್ ಎಪಿಡೆಮಿಕ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀವಿ ನಾವು. ಡಯಾಬಿಟಿಸ್ ಆಗ್ಲಿ, ಒಬೆಸಿಟಿ ಆಗ್ಲಿ, ಈ ಬೊಜ್ಜು ಅಥವಾ ಬೇರೆ ಬೇರೆ ಹೃದಯ ಸಂಬಂಧಿ ಕಾಯಿಲೆಗಳು ಅವೆಲ್ಲವಕ್ಕೂ ಇದು ಒಂದು ಉತ್ತಮ ಆಹಾರ ಅಂತ ನಾವು ಕಂಡುಹಿಡ್ದಿದ್ದೀವಿ. ಹಾಗಾಗಿ ಆ ರೀತಿಯಲ್ಲಿ ಕಂಡುಕೊಂಡಿರೋದ್ರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಪುಷ್ ಮಾಡ್ತಾ ಇದ್ದೀವಿ ಬೆಳಿಲಿಕ್ಕೆ. ಈವನ್ ಕೃಷಿಕರಿಗೆ ಅದನ್ನ ಸಹಾಯ ಮಾಡ್ತಾ ಇದೆ ಗವರ್ನಮೆಂಟ್ ಕೂಡ. ಹಾಗಾಗಿ ಅದು ಉತ್ತಮ ಪರಿಣಾಮ ಬೀರುತ್ತೆ ನಿಜವಾಗ್ಲೂ. ಎಲ್ಲರೂ ಸರಿಯಾದ ರೀತಿಯಲ್ಲಿ ಅದನ್ನ ಬಳಸಿದ್ರೆ ನಮಗೆ ಆರೋಗ್ಯಕ್ಕೆ ಅದು ಸಹಾಯಕಾರಿ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಯಾವ್ಯಾವ ಸಿರಿಧಾನ್ಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ಮತ್ತೆ ಬಳಸಲಾಗುತ್ತೆ? ಕರ್ನಾಟಕದಲ್ಲಿ ಸಜ್ಜೆ, ಜೋಳ, ರಾಗಿ, ನವಣೆ, ಊದಲು, ಹಾರ್ಕ, ಬರ್ಗು, ಸಾಮೆ, ಕೊರ್ಲೆ ಇವಿಷ್ಟನ್ನ ಬೆಳಿಲಾಗತ್ತೆ. ಹಾಸನದಲ್ಲಂತೂ ನಾವು ನೋಡಿದೀವಿ ರಾಗಿನೇ ಪ್ರಮುಖವಾಗಿ ಬೆಳೀತಾರೆ, ಅದನ್ನ ಬಿಟ್ಟರೆ ಜೋಳ ಬೆಳೀತಾರೆ. ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಈ ಎಲ್ಲ ಸಿರಿಧಾನ್ಯಗಳನ್ನ ನಾವು ಕಾಣಬಹುದು. ಹಾಗಾಗಿ ಕರ್ನಾಟಕದಲ್ಲಿ ಇದರ ಬಳಕೆ ಅಪರೂಪ ಅಂತೇನಿಲ್ಲ, ಎಲ್ಲಾ ಕಡೆಯೂ ಸ್ವಲ್ಪ ಸ್ವಲ್ಪ ತಿಂತಾರೆ. ಆದ್ರೆ ಎಲ್ಲಾ ಗುಂಪಿನ ಜನ ತಿನ್ನೋದಿಲ್ಲ, ಬಹಳಷ್ಟು ಮಟ್ಟಿಗೆ ತಿನ್ನೋದಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಫ್ಯಾಷನ್ ಆಗಿದೆ, ಹಾಗಾಗಿ ಎಲ್ಲರೂ ಅದನ್ನ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಸನದಲ್ಲಿ ರಾಗಿಯನ್ನ ಪ್ರಮುಖವಾಗಿ ಬೆಳೀತಾರೆ, ಅದರ ಜೊತೆಗೆ ನಮ್ಮ ಅರಸೀಕೆರೆ, ಚಂದ್ರಾಯಪಟ್ಟಣ, ಬೇಲೂರಿನ ಕೆಲವು ಭಾಗದಲ್ಲಿ ನೀವು ಹೇಳಿದಾಗೆ ಸಜ್ಜೆ ಮತ್ತೆ ಈ ನವಣೆ ಈ ತರಹದ ಸಿರಿಧಾನ್ಯಗಳನ್ನು ಬೆಳೀತಕ್ಕಂತ ಪ್ರತೀತಿ ಇದೆ. ಈಗಲೂ ಕೂಡ ಅನೇಕರು ಬೆಳೀತಾ ಇರುವಂತದನ್ನ ನಾವು ಗಮನಿಸಬಹುದು. ಈ ಸಿರಿಧಾನ್ಯಗಳ ಸಾಮಾನ್ಯವಾದಂತಹ ಲಕ್ಷಣಗಳೇನು? ಸಿರಿಧಾನ್ಯಗಳು ರುಚಿಯಲ್ಲಿ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಅವು ಒಗರು ಮತ್ತೆ ಸಿಹಿ ಆಗಿರುತ್ತವೆ. ಅವು ತುಂಬಾ ಉಷ್ಣನೂ ಅಲ್ಲ, ತುಂಬಾ ಶೀತನೂ ಅಲ್ಲ. ನಮ್ಮ ಆರೋಗ್ಯದ ಮೇಲೆ ಈ ಶೀತವನ್ನು ಕೂಡ ಉಂಟು ಮಾಡಲ್ಲ, ಅಂದ್ರೆ ನಮ್ಗೆ ಬೇಗ ಶೀತ ಹಿಡಿಯತ್ತೆ ಮೈ ಅಂತ ಹೇಳ್ತಾರೆ ಕೆಲವರು, ಆ ತರನೂ ಇಲ್ಲ. ತೀರಾ ಹೀಟು ಅಲ್ಲ, ಉಷ್ಣನೂ ಮಾಡಲ್ಲ. ಸೊ ಒಂದು ನಾರ್ಮಲ್ ಆಗಿ ಮೇಂಟೈನ್ ಆಗಿ ಹೋಗುವಂತಹ ಒಂದು ಧಾನ್ಯ ಅದು. ಮತ್ತೆ ಅದರಲ್ಲಿ ಮೈಯನ್ನ ಒಣಗಿಸುವಂತಹ ಶಕ್ತಿ ಇದೆ, ಅಥವಾ ಮೈಯಲ್ಲಿ ಒಳಗಿರುವಂತಹ ನೀರಿನ ಅಂಶವನ್ನ ಕಡಿಮೆ ಮಾಡತ್ತೆ ಅದು. ಮತ್ತೆ ಬಹಳಷ್ಟು ಪೋಷಕಾಂಶಗಳು, ಅದರಲ್ಲೂ ನಾವು ಇತ್ತೀಚಿನ ದಿನಗಳಲ್ಲಿ ಸಾಧಾರಣವಾಗಿ ಕಡಿಮೆನೆ ಆಗ್ತಾ ಇದೆ ಅನ್ನುವಂತಹ ಖನಿಜಾಂಶಗಳು ದೇಹಕ್ಕೆ ಅದು ಪೂರೈಸುತ್ತೆ. ಹಲವಾರು ವಿಟಮಿನ್ಗಳು ಮತ್ತು ಅದರಲ್ಲಿರುವ ಕಾರ್ಬೋಹೈಡ್ರೇಟ್, ಅದರ ಅಂಶ ಏನಿದೆ ಅದು ಬಹಳಷ್ಟು ಮಟ್ಟಿಗೆ ಇದೆ. ಆದರೆ ಅದರಲ್ಲಿರುವ ನಾರಿನಂಶದಿಂದಾಗಿ ಅದು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯನ್ನು ಬಿಡುಗಡೆ ಮಾಡುವ ಪ್ರಮಾಣವನ್ನು ನಿಧಾನಗೊಳಿಸುತ್ತೆ. ಹಾಗಾಗಿ ನಮಗೆ ಅದರಿಂದ ಬಹಳಷ್ಟು ಸಕ್ಕರೆಯ ಪ್ರಮಾಣವನ್ನು ರಕ್ತದಲ್ಲಿ ನಿಯಂತ್ರಿಸಲಿಕ್ಕೆ ಸಹ ಅದು ಸಹಾಯ ಮಾಡುತ್ತೆ. ಮತ್ತೆ ಆಯುರ್ವೇದದ ಪ್ರಕಾರದಲ್ಲಿ ಈ ಸಿರಿಧಾನ್ಯಗಳೇನಿದ್ದಾವೆ ಅವು ಪಿತ್ತ ಮತ್ತು ಕಫದೋಷಗಳನ್ನು ನಿಯಂತ್ರಿಸ್ತವೆ ಅಥವಾ ಕಡಿಮೆ ಮಾಡ್ತವೆ ಅವು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಲಬದ್ಧತೆ ಇರುವವರು ಇದನ್ನ ವಿಚಾರ ಮಾಡಿ ಉಪಯೋಗಿಸ್ಬೇಕು. ಇದ್ದಕ್ಕಿದ್ದಲ್ಲೇ ನಾನು ಮೂರು ಹೊತ್ತು ಇದನ್ನೇ ತಿಂತೀನಿ ಅಂತ ಶುರು ಮಾಡಿದ್ರೆ ಅದು ಸ್ವಲ್ಪ ಜೀರ್ಣಶಕ್ತಿಗೆ ಕಷ್ಟ ಆಗ್ಬೋದು, ಮತ್ತೆ ದ್ರವಾಂಶವನ್ನ ಅದು ಹೀರ್ಕೊಳ್ಳೋದ್ರಿಂದ ನಮ್ಗೆ ಅದು ಮಲವನ್ನ ಗಟ್ಟಿ ಮಾಡಿಬಿಡುತ್ತೆ, ಹಾಗಾಗಿ ಮಲಬದ್ಧತೆಯನ್ನು ಹೆಚ್ಚಿಸ್ತದೆ. ಇನ್ನು ಕೆಲವರಿಗೆ ಅದರನ್ನ ಜೀರ್ಣ ಮಾಡಿಕೊಳ್ಳುವ ತಾಕತ್ತು ಇರೋದಿಲ್ಲ, ಹಾಗಾಗಿ ಗಂಜಿಯ ರೂಪದಲ್ಲಿ ಇದರ ಸೇವನೆ ಅತ್ಯುತ್ತಮ. ಯಾರಲ್ಲಿ ಹಸಿವೆ ತುಂಬಾ ಹೆಚ್ಚಿರುತ್ತೆ, ತುಂಬಾ ಪದೇ ಪದೇ ತಿನ್ಬೇಕು ಅಂತ ಆಸೆ ಪಡ್ತಾರೆ, ಅವರಿಗೆ ಇದು ಅತ್ಯಂತ ಉತ್ತಮ ಆಹಾರ. ಯಾಕಂತಂದ್ರೆ ಇದು ನಿಧಾನಕ್ಕೆ ಜೀರ್ಣ ಆಗೋದ್ರಿಂದ ಇದು ಅವರ ಹಸಿವೆಯನ್ನ ತಗ್ಗಿಸುತ್ತೆ, ಹಾಗಾಗಿ ಅವರಿಗೆ ಅದು ಉತ್ತಮ ಆಹಾರ ಅಂತ ಅನ್ಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನಮಗೆ ರಕ್ತದೋಷವನ್ನು ಸಹ ಕಡಿಮೆ ಮಾಡುತ್ತೆ. ಯಾಕೆಂತಂದ್ರೆ ಸ್ವಲ್ಪ ಮಟ್ಟಿಗೆ ಇದು ಅನುಷ್ಣ ಶೀತ ಅಂತ ಹೇಳ್ತೀವಿ ನಾವು, ಅತ್ಲಗೆ ತಂಪು ಅಲ್ಲ ಇತ್ಲಗೆ ಉಷ್ಣನೂ ಅಲ್ಲ. ಹಾಗಾಗಿ ಪಿತ್ತವನ್ನ ನಿಯಂತ್ರಿಸೋದ್ರಿಂದ ಪಿತ್ತಕ್ಕೆ ಸಂಬಂಧಿತ ರಕ್ತ ದೋಷ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಇದು ಬಹಳಷ್ಟು ಮಟ್ಟಿಗೆ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇದು ಒಂದು ಉತ್ತಮ ಆಹಾರ, ಆದ್ರೆ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ತಾವಾಗ್ಲೇ ಹೇಳಿದ್ರಿ ಒಂದು ಬಹಳ ಪ್ರಮುಖವಾದಂತಹ ಅಂಶ, ದೇಹದಲ್ಲಿ ಇರತಕ್ಕಂತಹ ನೀರಿನ ಅಂಶವನ್ನ ಇದು ಕಡಿಮೆ ಮಾಡುತ್ತೆ ಅಂತ ಹೇಳಿ. ಇದು ದೇಹಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ? ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಕೊಂಡ್ರೆ, ನಮ್ಮ ಪ್ರಕೃತಿಯನ್ನು ನಮ್ಮ ದೇಹದ ಅಗತ್ಯತೆಯನ್ನು ನೋಡಿ ನಾವು ತಗೊಂಡ್ರೆ ಇದು ಖಂಡಿತವಾಗ್ಲೂ ಸಹಾಯಕಾರಿ ಆರೋಗ್ಯಕ್ಕೆ. ಅದನ್ನ ಬಿಟ್ಟು ನಾವು ನಮ್ಮ ದೇಹದ ಅಗತ್ಯತೆಯನ್ನ ನೋಡದೆ ವಿಚಾರಿಸದೆ ನಾವು ಸುಮ್ಮನೆ ಎಲ್ಲರೂ ತಿಂತಾರೆ ಅಂತ ನಾವು ಅದನ್ನು ತಿನ್ನಕ್ ಹೋದ್ರೆ, ಅದರಲ್ಲೂ ನಾವು ತಿಂತಾ ಇರೋದನ್ನ ಕಂಪ್ಲೀಟ್ ಬಿಟ್ಟು ಸಡನ್ ಆಗಿ ಈ ಕಡೆ ಶಿಫ್ಟ್ ಆದ್ರೆ ಅದು ಒಳ್ಳೇದಲ್ಲ. ಇದು ದೇಹದಲ್ಲಿರುವ ನೀರಿನ ಅಂಶ ಅಂತ ಅಂದ ತಕ್ಷಣ ಎಲ್ಲ ಒಣಗೋಗತ್ತೆ ಅಂತ ಅಲ್ಲ, ಅಥವಾ ಕಿಡ್ನಿ ಮೇಲೆ ತುಂಬಾ ಪ್ರೆಷರ್ ಹಾಕತ್ತೆ ಅಂತಾನೂ ಅಲ್ಲ. ಈಗ ನಾನು ಉದಾಹರಣೆ ಹೇಳ್ತೇನೆ, ಮಧುಮೇಹಿಗಳಲ್ಲಿ, ಸಕ್ಕರೆ ಕಾಯಿಲೆ ಇರುವವರಲ್ಲಿ ಅವರಿಗೆ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕಾಗತ್ತೆ. ಆ ತರಹದ ತೊಂದರೆಗಳನ್ನ ಇದು ಕಡಿಮೆ ಮಾಡುತ್ತೆ ಒಂದು. ಇನ್ನೊಂದು, ಕೆಲವರಲ್ಲಿ ಈ ಹಳೆ ಗಾಯಗಳಿರ್ತವೆ, ವಾಸನೆ ಆಗದೆ ಇರುವಂತದ್ದು, ನಮ್ಮಲ್ಲಿ ಅದನ್ನ ದುಷ್ಟವ್ರಣ ಅಂತ ಹೇಳ್ತೀವಿ ನಾವು. ಯಾಕಿರುತ್ತೆ ಅಂತಂದ್ರೆ ಆ ಕ್ಲೇದತೆ ಜಾಸ್ತಿ ಇರುತ್ತೆ, ನೀರಿನ ಅಂಶ ಜಾಸ್ತಿ ಇರುತ್ತೆ, ದ್ರವಾಂಶ ಜಾಸ್ತಿ ಇರೋದ್ರಿಂದ ಅದು ಪದೇ ಪದೇ ಕೀವಾಕೊಂಡು ಅಥವಾ ಆತರ ಆಗಿ ಅದು ಮಾಯಿಶ್ಚರ್ ಇಂದಾಗಿ ಅದು ಯಾವಾಗ್ಲೂ ಒದ್ದೆ ಇರುತ್ತೆ, ಒಣಗದಿಲ್ಲ. ಹಾಗಾಗಿ ಅಂತಹ ತೊಂದರೆ ಇರುವವರಲ್ಲಿ ಇದು ಬಹಳಷ್ಟು ಸಹಾಯಕಾರಿ. ಹಾಗಾಗಿ ಇದನ್ನ ಬಹಳಷ್ಟು ವೈದ್ಯರು ನಿಮ್ಗೆ ಹೇಳೋದು ಪ್ರಮೇಹದಲ್ಲಿ ಅಥವಾ ಬೊಜ್ಜಿರುವವರಲ್ಲಿ ಅಥವಾ ಹೃದಯ ಸಂಬಂಧಿ ತೊಂದರೆ ಇರುವವರಲ್ಲಿ. ಸಾಧಾರಣವಾಗಿ ಎಲ್ಲ ಆರೋಗ್ಯವಂತರು ಎಲ್ಲಾ ಆಹಾರ ಧಾನ್ಯಗಳನ್ನು ಉಪಯೋಗಿಸುವ ರೀತಿಯಲ್ಲೇ ಇದನ್ನ ಉಪಯೋಗಿಸಬೇಕು. ಅತಿಯಾಗಿ ಅದರ ಮೇಲೆ ಇರೋದು ಅಥವಾ ಅದನ್ನ ತಿಂದೇನೆ ಇರೋದು, ಎರಡು ಕೂಡ ತಪ್ಪು. ಹಾಗಾಗಿ ಒಂದು ಸಮತೋಲನವನ್ನ ಸಾಧಿಸಬೇಕು. ಖಂಡಿತವಾಗಿ ಹೆಚ್ಚಾಗಿ ತಿನ್ನುವಂಥದ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ತಿನ್ನುವಂಥದ್ದಲ್ಲ. ನಾವು ಸಮತೋಲನವನ್ನ ಸಾಧಿಸಿದಾಗ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ನೀರಿನ ಅಥವಾ ದ್ರವದ ಅಗತ್ಯ ಇದೆಯೋ ಅಷ್ಟನ್ನ ಇಟ್ಕೊಳ್ಳಿಕ್ಕೆ ಸಹಾಯಕವಾಗಿ ಇದು ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಈ ಸಿರಿಧಾನ್ಯಗಳು ಯಾಕೆ ಇವತ್ತು ಇಷ್ಟೊಂದು ಹೆಚ್ಚು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಹೆಚ್ಚು ಜನಪ್ರಿಯ ಆಗ್ತಿದ್ದಾವೆ ಅಂತ ಹೇಳಿದ್ರೆ, ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಅಥವಾ ಪೋಷಕಾಂಶಗಳಿಂದಾಗಿ ಇಷ್ಟೆಲ್ಲ ಇವತ್ತು ಅದರ ಬಗ್ಗೆ ನಾವು ಮಾತನಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ ಯಾವ ಸಿರಿಧಾನ್ಯಗಳಲ್ಲಿ ಯಾವ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾವೆ, ಅವು ನಮ್ಮ ಆರೋಗ್ಯಕ್ಕೆ ಹೇಗೆ ಪೂರಕವಾಗಿದ್ದಾವೆ ಅನ್ನುವಂಥದ್ರ ಒಂದು ವಿವರವನ್ನ ತಾವು ತಿಳಿಸ್ಕೊಡಿ. ಸಾಧಾರಣವಾಗಿ ಎಲ್ಲಾ ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟು ಈ ನಮ್ಮ ಅಕ್ಕಿ ಗೋಧಿಯಂತೆ ಇರುತ್ತೆ, ಆದರೆ ಅದರಲ್ಲಿ ಅವುಗಳಿಗೆ ನಾವು ಹೋಲಿಸಿದಾಗ ಅದರ ನಾರಿನ ಅಂಶ ಏನಿದೆ, ಡೈಟರಿ ಫೈಬರ್ಸ್ ಅಂತ ಹೇಳ್ತೀವಿ, ಅದರ ಅಂಶ ಹೆಚ್ಚಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ನಾವು ಏನು ಈ ಪಾಲಿಶ್ಡ್ ಧಾನ್ಯಗಳನ್ನು ತಗೋತೀವಿ, ಅಕ್ಕಿ, ಬಿಳಿ ಅಕ್ಕಿ ಅಥವಾ ಪಾಲಿಶ್ ಮಾಡಿದ ಗೋಧಿ ಅಥವಾ ಜವೆ ಗೋಧಿ ಅಥವಾ ಏನು ಬಾರ್ಲಿ, ವೈಟ್ ಬಾರ್ಲಿ, ಪರ್ಲ್ ಬಾರ್ಲಿ ಅಂತ ಹೇಳ್ತೀವಿ, ಅವೆಲ್ಲವಕ್ಕೆ ಕಂಪೇರ್ ಮಾಡಿದಾಗ, ಅವೆಲ್ಲದಕ್ಕೆ ಹೋಲಿಸಿದಾಗ ಇದರಲ್ಲಿ ನಾರಿನ ಅಂಶ ಬಹಳಷ್ಟು ಇರುತ್ತೆ. ಒಂದು, ಇದರ ಪಾಲಿಶ್ ಕಡಿಮೆ ನಾವು ಮಾಡೋದು, ಮಾಡಿದ್ರೆ ಕೂಡ ಪೂರ್ತಿ ಹಿಟ್ಟಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪದೇ ಮಟ್ಟಿಗೆ ಪಾಲಿಶ್ ಮಾಡ್ತಾರೆ ಈ ಕಲರ್ ಮೇಲೆ ತುಂಬಾ ಪ್ರೀತಿ ಇದ್ದವ್ರು ಕೂಡ, ಹಾಗಾಗಿ ಆ ನಾರಿನ ಅಂಶ ಅದರಲ್ಲೇ ಉಳ್ಕೊಳ್ಳುತ್ತೆ. ಇದರಿಂದಾಗಿ ನಮಗೆ ಅದು ಕಾರ್ಬೋಹೈಡ್ರೇಟಿನ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು, ಈ ಸಕ್ಕರೆಯನ್ನ ರಕ್ತದಲ್ಲಿ ಬಿಡುಗಡೆಗೊಳಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಸಹಾಯ ಮಾಡುವಂಥದ್ದು ಅಥವಾ ಅದನ್ನ ನಿಯಂತ್ರಿಸುವಂಥದ್ದು ಗ್ಲೈಸಮಿಕ್ ಇಂಡೆಕ್ಸ್. ಈ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಲೋ ಗ್ಲೈಸಮಿಕ್ ಇಂಡೆಕ್ಸ್ ಟು ಫುಡ್ಸ್ ಅಲ್ಲಿ ಈ ನಮ್ಮ ಸಿರಿಧಾನ್ಯಗಳು ಬರ್ತವೆ, ಹಾಗಾಗಿ ಅದು ಬಹಳಷ್ಟು ಮಟ್ಟಿಗೆ ಬೇರೆ ಧಾನ್ಯಗಳಿಗೆ ಹೋಲಿಸಿದಾಗ ನಮ್ಮ ರಕ್ತದಲ್ಲಿ ನಮ್ಮ ಸಕ್ಕರೆಯ ಪ್ರಮಾಣವನ್ನು ಅದು ಕಡಿಮೆ ಮಾಡ್ತದೆ. ಒಂದು, ಇನ್ನೊಂದು ಉತ್ತಮ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಈ ಪ್ರೋಟೀನು ಸಾಧಾರಣವಾಗಿ 8-12% ಅಷ್ಟು ಇದರಲ್ಲಿ ಪ್ರೋಟೀನ್ ಇರುತ್ತೆ. ಕೆಲವೊಂದರಲ್ಲಿ ಮಾತ್ರ ಲೈಸಿನ್ ಅನ್ನುವಂತಹ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ ಅದು ಕಡಿಮೆ ಇರುತ್ತೆ, ಬಟ್ ಅದು ಬಿಟ್ಟು ಬೇರೆ ಎಲ್ಲ ಪ್ರೋಟೀನ್ ಕೂಡ ಇದರಲ್ಲಿ ಇರುತ್ತೆ. ಅದನ್ನ ನೀವು ಅಕ್ಕಿಗೋ ಗೋಧಿಗೋ ಹೋಲಿಸಿದಾಗ ಅದರಲ್ಲಿ ಅವು ಅಷ್ಟಿರಲ್ಲ, ಹಾಗಾಗಿ ಇದು ಬಹಳಷ್ಟು ಮಟ್ಟಿಗೆ ಸ್ಪೋರ್ಟ್ಸ್ ಮ್ಯಾನ್ಸ್ ಫುಡ್ ಆಗಿ ಕೂಡ ಇತ್ತೀಚಿನ ದಿನಗಳಲ್ಲಿ ಅದನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ಸ್, ಜೀವಸತ್ವಗಳು, ಎಸ್ಪೆಷಲಿ ವಿಟಮಿನ್ ಎ ಇರಬಹುದು, ವಿಟಮಿನ್ ಇ ಇರಬಹುದು ಅಥವಾ ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ, ಮತ್ತೆ ಕೆಲವು ಸಿರಿಧಾನ್ಯಗಳಲ್ಲಿ ವಿಟಮಿನ್ ಕೆ ಕೂಡ ಇದೆ, ಇವೆಲ್ಲ ಜೀವಸತ್ವಗಳು. ಪ್ರಮುಖವಾಗಿ ಹೇಳಬೇಕಂತಂದ್ರೆ ಕ್ಯಾಲ್ಸಿಯಂ, ಎಲ್ಲ ಸಿರಿಧಾನ್ಯಗಳಲ್ಲಿ ಕ್ಯಾಲ್ಸಿಯಂ ಬಹಳಷ್ಟು ಮಟ್ಟಿಗೆ ನಮಗೆ ದೊರಕುತ್ತೆ, ಹಾಗಾಗಿ ನಮ್ಮ ಈ ಬಿ ಪಿ ನಿಯಂತ್ರಣಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನೊಂದಂದ್ರೆ ಟ್ರೇಸ್ ಎಲಿಮೆಂಟ್ಸ್ ಹೇಳ್ತೀವಿ ನಾವು, ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು ಆ ಖನಿಜಗಳು, ಆದರೆ ಅವು ಬಹಳಷ್ಟು ಅಗತ್ಯ. ಉದಾಹರಣೆಗೆ ಕಾಪರ್ ಅಥವಾ ಜಿಂಕ್, ಇವೆಲ್ಲ ನಮಗೆ ಇದರಿಂದ ಸಿಗುತ್ತೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೂ ಅತ್ಯಂತ ಉತ್ತಮ ಪೋಷಕಾಂಶಗಳನ್ನ ಹೊಂದಿರುವಂತಹ ಆಹಾರ ಆಗಿರೋದ್ರಿಂದ ಇದು ಬಹಳಷ್ಟು ಪ್ರಮುಖ, ಇದರ ಸೇವನೆ ಅತ್ಯಂತ ಅಗತ್ಯ ಕೂಡ ಅಂತ ನಾನು ಹೇಳ್ತೀನಿ. ಕೆಲವು ಈಗ ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಕೆಲವೊಂದು ಈ ಸಿರಿಧಾನ್ಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತೆ, ಪ್ರತಿನಿತ್ಯವೂ ಕೂಡ ಅದನ್ನ ಬಳಕೆಯನ್ನ ಮಾಡಲಾಗುತ್ತೆ. ಉದಾಹರಣೆಗೆ ರಾಗಿ ಇರಬಹುದು, ಜೋಳ ಇರಬಹುದು, ನವಣೆ ಇರಬಹುದು, ಈ ತರದ್ದು. ಇದರ ಸೇವನೆಯಿಂದ ಏನೆಲ್ಲ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಒಂದು ಹೇಳ್ತೀನಿ ನಾನು. ಹಾಸನದಂತಹ ಸ್ವಲ್ಪ ಅರೆಮಲೆನಾಡು, ಒಣಹವೆ ಇರುವಂತಹ ಒಂದು ಪ್ರದೇಶಗಳಲ್ಲಿ ಇದನ್ನ ಬೆಳೀತಾರೆ. ಆಯುರ್ವೇದದ ಪ್ರಕಾರ ನಾವು ಇರುವ ಸ್ಥಳದಲ್ಲಿ ಯಾವ ಆಹಾರ ಪದಾರ್ಥಗಳನ್ನ ನಾವು ಬೆಳಿತೀವಿ ಅದನ್ನೇ ನಾವು ಸೇವಿಸಬೇಕು. ಹಾಗಾಗಿ ನೀವು ಕರಾವಳಿಗೆ ಹೋಲಿಸಿದರೆ ಈ ಕಡೆಯಲ್ಲಿ ನಮಗೆ ಸಿರಿಧಾನ್ಯಗಳ ಸೇವನೆಯ ಪ್ರಮಾಣ ಹೆಚ್ಚು ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಅಲ್ಲಿ ಬೆಳೆಯೋದು ಅಕ್ಕಿ, ಹಾಗಾಗಿ ಅವರು ಅಕ್ಕಿಯ ಸೇವನೆ ಮಾಡ್ತಾರೆ. ಇಲ್ಲಿ ಬೆಳೆಯೋದು ರಾಗಿ, ಅಕ್ಕಿನೂ ಬೆಳೆದ್ರೆ ಕೂಡ ಅದು ಮೈಸೂರು ಆ ಕಡೆಯಿಂದ ಬರುವಂತದ್ದು, ಇಲ್ಲಿ ಬೆಳೆಯೋರು ಕಡಿಮೆ, ಹಾಗಾಗಿ ಇಲ್ಲಿ ನಾವು ಸಿರಿಧಾನ್ಯಗಳ ಬಳಕೆಯನ್ನು ಹೆಚ್ಚು ಮಾಡ್ತೇವೆ. ಹಾಗಾಗಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಖಂಡಿತವಾಗಿಯೂ ಸಿರಿಧಾನ್ಯಗಳನ್ನ ಸೇವಿಸಬೇಕು. ಆದ್ರೆ ಬೇರೆ ಕಡೆಯಿಂದ ಎಲ್ಲಿ ಅದರ ಬೆಳೆ ಬೆಳೆಯೋದಿಲ್ಲ ಅಲ್ಲಿಂದ ಇಲ್ಲಿ ಬಂದವರು ನಿಧಾನವಾಗಿ ಇಲ್ಲಿಯ ಆಹಾರಕ್ಕೆ ನಾವು ಅದನ್ನ ಬದಲಾವಣೆ ಮಾಡ್ಕೋಬೇಕು. ಆದರೆ ಒಂದೇ ಸಲಕ್ಕೆ ಅದರ ಬದಲಾವಣೆ ಮಾಡಬಾರದು. ನಾವು ಅಸಾತ್ಮ್ಯ ಜನ್ಯ ರೋಗಗಳು ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ, ಅಂತಂದ್ರೆ ಯಾವುದು ನಮ್ಮ ದೇಹಕ್ಕೆ ಇನ್ನೂ ಹೊಂದ್ಕೊಂಡಿಲ್ಲ ಅದನ್ನ ನಾವು ಸಡನ್ ಆಗಿ ತಿನ್ನಕ್ಕೆ ಶುರು ಮಾಡಿದ್ರೆ ಅದರಿಂದ ಬರುವಂತಹ ರೋಗಗಳು ಬೇರೆ ಬೇರೆ ಇದ್ದಾವೆ. ಅವೆಲ್ಲ ಕಂಡು ಬರೋದ್ರಿಂದ ನಮ್ಗೆ ಒಳ್ಳೇದಲ್ಲ ಅದು ಅಂತ. ಹಾಗಾಗಿ ಯಾರು ಅಕ್ಕಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ, ಯಾರು ಗೋಧಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವರು ಸಂಪೂರ್ಣವಾಗಿ ಅಕ್ಕಿಯನ್ನ ಬಿಟ್ಟು ಇದಕ್ಕೆ ಬರೋದು ಒಳ್ಳೇದಲ್ಲ, ಅಥವಾ ಸಂಪೂರ್ಣವಾಗಿ ಗೋಧಿಯನ್ನ ಬಿಟ್ಟು ಇದಕ್ಕೆ ಬರೋದು ಒಳ್ಳೇದಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಗ್ಲೂಟಿನ್ ಫ್ರೀ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಶುರುವಾಗಿದೆ. ಗೋಧಿಯಲ್ಲಿ ಗ್ಲೂಟಿನ್ ಇದೆ, ಗೋಧಿ ತಿನ್ಬೇಡಿ, ಜವೆ ಗೋಧಿಯಲ್ಲೂ ಗ್ಲೂಟಿನ್ ಇದೆ ಅದು ತಿನ್ಬೇಡಿ, ಅದು ಕೆಲವರಿಗೆ ಅಲರ್ಜಿ ಅಂತ. ಅದು ನಿಜವಾದ ಅರ್ಥದಲ್ಲಿ ನಮ್ಮ ಭಾರತೀಯರಲ್ಲಿ ಅದು ಇಲ್ಲ. ಇಲ್ಲ, ಆ ಅಲರ್ಜಿ ಇರೋದು ಬಹಳಷ್ಟು ಮಟ್ಟಿಗೆ ವಿದೇಶಿಯರಲ್ಲಿ. ಅವರು ಹೇಳಿದ್ದೆಲ್ಲ ನಮ್ಗೆ ಅಪ್ಲೈ ಮಾಡಿಕೊಂಡು ನಾವು ಅದನ್ನ ಮಾಡ್ತಾ ಇದ್ದೀವಿ. ಆದ್ರೂ ಯಾರಿಗೆ ಗ್ಲೂಟಿನ್ ಅಲರ್ಜಿ ಇದೆ ಅಂತಹವರು ಕೂಡ ಈ ಧಾನ್ಯಗಳನ್ನು ಸೇವನೆ ಮಾಡಬಹುದು. ಯಾಕೆಂತಂದ್ರೆ ಎಲ್ಲ ಸಿರಿಧಾನ್ಯಗಳು ಗ್ಲೂಟಿನ್ ಫ್ರೀ, ಹಾಗಾಗಿ ಇದನ್ನ ಸೇವನೆಯನ್ನ ನಾವು ಮಾಡಬಹುದು. ಈ ನಾವು ಸಿರಿಧಾನ್ಯಗಳು ಮತ್ತೆ ಆರೋಗ್ಯವನ್ನ ಮಾತಾಡ್ತಾ ಮಾತಾಡ್ತಾ ಆರೋಗ್ಯ ಕೆಟ್ಟಾಗ ಇದರ ಬಳಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಈಗ ತಾವಾಗ್ಲೇ ಹೇಳಿದಾಗೆ ಸಕ್ಕರೆ ರೋಗ ಪ್ರಾರಂಭ ಆಯ್ತು, ಅವಾಗ ಸಿರಿಧಾನ್ಯಕ್ಕೆ ಹೋಗು, ಅಥವಾ ನನಗೆ ಈಗ ಬಿಪಿ ಶುರು ಆಯ್ತು ಸಿರಿಧಾನ್ಯಕ್ಕೆ ಹೋಗು, ತುಂಬಾ ಬೇರೆ ತರದ ಸಮಸ್ಯೆ ಇದೆ ಅವಾಗ ಸಿರಿಧಾನ್ಯಕ್ಕೆ ಹೋಗು ಅನ್ನೋವಂಥದ್ದು ಸರಿಯೋ, ಅಥವಾ ನಾವು ಆರೋಗ್ಯವಾಗಿರುವಾಗಲೇ ಇದರ ಬಳಕೆಯನ್ನ ಮಾಡಬಹುದು? ನಿಜವಾಗ್ಲೂ ನಾವು ಆರೋಗ್ಯವಾಗಿ ಇರುವಾಗಲೇ ಇದರ ಬಳಕೆಯನ್ನ ಚಿಕ್ಕಂದಿಂದಲೇ ಸ್ವಲ್ಪ ಪ್ರಮಾಣದಲ್ಲಿ ಶುರು ಆಗಿರುತ್ತೆ. ಆದ್ರೆ ಬೆಳೀತಾ ಬೆಳೀತಾ ನಾವು ಈ ಬಾಯಿ ರುಚಿಗೆ ಒಗ್ಗೋಗಿ ಕಂಟಿನ್ಯೂ ಮಾಡಲ್ಲ ನಾವು ಅದರ ಅಭ್ಯಾಸವನ್ನ. ನೋಡಿ, ಈಗ ಮಕ್ಕಳಲ್ಲಿ ಒಂದು ಹಿಟ್ಟು ತರ ಮಾಡ್ತಾರಲ್ವಾ, ಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಗಂಜಿ ತರ ಮಾಡಿ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಆದ್ಮೇಲಿಂದ ಅದನ್ನ ಕೊಡ್ತಾರೆ, ರೆಡಿ ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಕೆಲವರು ಈ ಹುರಿ ಹಿಟ್ಟು ತರ ಮಾಡಿಕೊಂಡು ಅದನ್ನ ಹಾಲಲ್ಲಿ ಗಂಜಿ ತರ ಮಾಡಿ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ, ಅಕ್ಕಿ, ರಾಗಿ, ಕೆಲವರು ಸಿರಿಧಾನ್ಯಗಳನ್ನು ಈ ನವಣೆ ಸಜ್ಜೆ ಇವನ್ನೂ ಹಾಕ್ತಾರೆ, ಅಥವಾ ಮೊಳಕೆ ಬರ್ಸಿದ ಹೆಸರುಕಾಳು, ಕೆಲವೊಂದು ಡ್ರೈ ಫ್ರೂಟ್ಸ್ ಇಷ್ಟು ಹಾಕೇ ಹಾಕ್ತಾರೆ ಅದರಲ್ಲಿ. ಸೊ ಅದರಲ್ಲಿ ನಾವು ಯಾವುದು ನಮ್ಮ ಊರಲ್ಲಿ ಬೆಳೀತದೆ ಅದನ್ನ ನಾವು ಹಾಕ್ಬೋದು. ಎಲ್ಲರೂ ಒಂದನ್ನೇ ಹಾಕೋಬೇಕು ಅಂತಿಲ್ಲ, ಆಯಾ ಪ್ರದೇಶಗಳಲ್ಲಿ ಬೆಳೆಯುವಂತಹ ಧಾನ್ಯಗಳನ್ನ ಅದನ್ನ ನಾವು ಹುರಿದು ಆ ಮಕ್ಕಳಿಗೆ ತಿನ್ನಿಸುವಾಗ ಅವರಲ್ಲಿ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್, ಈ ಹಾಲು ತುಪ್ಪ ಹಾಕೋದ್ರಿಂದ ಫ್ಯಾಟ್ ಕೂಡ ಬರುತ್ತೆ. ಇಲ್ಲದಿದ್ರೆ ಸಿರಿಧಾನ್ಯಗಳು ತುಂಬಾ ಕಡಿಮೆ ಕೊಬ್ಬನ್ನ ಹೊಂದಿವೆ, ಹಾಗಾಗಿ ಈ ಎಲ್ಲ ರೋಗಗಳು, ಸಕ್ಕರೆ ಕಾಯಿಲೆ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಬೊಜ್ಜು ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದೆಲ್ಲ ಬಂದಾಗ್ಲೂ ಅದಕ್ಕೆ ಶಿಫ್ಟ್ ಆಗು ಅಂತ ಹೇಳೋದು ಇದೇ ಕಾರಣಕ್ಕೆ. ಹಾಗಾಗಿ ನಾವು ಸ್ವಲ್ಪ ಮಕ್ಕಳಿಗೆ ಕೊಡುವಾಗ ತುಪ್ಪ ಮತ್ತು ಹಾಲು ಸೇರಿಸಿ ಕೊಟ್ಟಾಗ ಈ ಎಲ್ಲ ದೇಹದ ಅಗತ್ಯಗಳನ್ನ ನಾವು ಪೋಷಕಾಂಶಗಳನ್ನು ಪೂರೈಸಿದ ಹಾಗೆ ಆಗುತ್ತೆ. ನಾವು ಅದನ್ನ ಬಾಲ್ಯದಲ್ಲಷ್ಟೇ ಅಭ್ಯಾಸ ಮಾಡಿ ದೊಡ್ಡವರಾದ ತಕ್ಷಣ ಯಾವುದು ಅಗತ್ಯ ಇದೆ ಅದನ್ನ ಬಿಟ್ಟು ಬಿಡ್ತೇವೆ, ರುಚಿ ಮಾತ್ರ ನೋಡಿ ಅದೇ ತರದಲ್ಲಿ ಮಕ್ಕಳನ್ನ ಬೆಳೆಸ್ತೇವೆ. ಹಾಗಾಗಿ ಅದು ಈಗ ಇತ್ತೀಚಿನ ದಿನಗಳಲ್ಲಿ ಅಭ್ಯಾಸ ತಪ್ಪು ಹೋಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವಾಗ್ಲೇ ಇನ್ನೊಂದು ಸಲಹೆಯನ್ನ ಕೊಟ್ರಿ, ನಾವು ಸಿರಿಧಾನ್ಯ ತಿನ್ಬೇಕು ಅಂತ ಅಂದ್ರೆ ಒಂದೇ ಸಾರಿ ತಿನ್ನುವಂತದ್ದಲ್ಲ, ಹಂತ ಹಂತವಾಗಿ ಅದನ್ನ ರೂಢಿಸಿಕೊಳ್ಬೇಕು. ರೂಢಿಸಿಕೊಳ್ಳಿ ಹೇಗೆ ಹಂತ ಹಂತವಾಗಿ ರೂಢಿಸ್ಕೊಳ್ತಕ್ಕಂಥದ್ದು ಹೇಗೆ? ಯಾಕೆ ಅಂತ ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ದು ಆರೋಗ್ಯ ತಪ್ಪು ಅಂದ ತಕ್ಷಣ ನಾವು ಔಷಧಿಗಳಿಗೆ ಹೋಗ್ತೀವಿ, ಔಷಧಿ ಸೇವನೆಯನ್ನ ಮಾಡ್ತೀವಿ. ಇದನ್ನು ಕೂಡ ಔಷಧ ಅಂತ ಹೇಳಿ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡ್ಲಿಕ್ಕೆ ಹೋಗಿ ಅನೇಕ ಅನಾಹುತಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಹೇಗೆ ಹಂತ ಹಂತವಾಗಿ ಅದಕ್ಕೆ ಹೋಗುವಂಥದ್ದು? ನಮ್ಮಲ್ಲಿ ಪಾದಾಂಶಿಕ ಕ್ರಮ ಅಂತ ಹೇಳ್ತೀವಿ. ಅಂತಂದ್ರೆ ಈಗ ನಾನು 100 ಕ್ಕೆ 100 ಅನ್ನದ ಮೇಲೆ ಇದ್ದವಳು ಅಂತ ಇಟ್ಕೊಂಡ್ರೆ ಅದನ್ನ ನಿಧಾನವಾಗಿ ಕಾಲು ಕಾಲು ಭಾಗದಂತೆ, ಮುಕ್ಕಾಲು ಭಾಗ ಅನ್ನ, ಕಾಲು ಭಾಗ ಸಿರಿಧಾನ್ಯ, ಇದನ್ನ ನಾನು ಒಂದ್ ಸ್ವಲ್ಪ ದಿನ 3-4 ದಿನನೋ 1 ವಾರನೋ ಈ ರೀತಿಯಾಗಿ ಅಭ್ಯಾಸ ಮಾಡುವಂತದ್ದು. ನನಗೆ ಯಾವಾಗ ಇದನ್ನ ಜೀರ್ಣ ಮಾಡ್ಕೊಳ್ಳೋ ಎಬಿಲಿಟಿ ಬರುತ್ತೆ ಅಥವಾ ಇದು ನನ್ನ ದೇಹಕ್ಕೆ ಹೊಂದ್ಕೊಳ್ಳುತ್ತೆ, ಅದರ ನಂತರ ಅರ್ಧ ಅನ್ನ ಅರ್ಧ ಸಿರಿಧಾನ್ಯ, ಆಮೇಲೆ ಮುಕ್ಕಾಲು ಕಾಲು, ಆಮೇಲೆ 100% ಶಿಫ್ಟ್ ಮಾಡಬಹುದು. ಆದರೆ ನಾನು ಅಕ್ಕಿ ತಿಂದು ಬೆಳೆದವಳಾದ್ದರಿಂದ ಸಂಪೂರ್ಣವಾಗಿ ಅಕ್ಕಿಯನ್ನು ನಿಲ್ಲಿಸಬಾರದು. ಅದು ಒಂದು ಕಾಲು ಭಾಗ ಅದಿರಬಹುದು. ಮೆಜಾರಿಟಿ ಪಾರ್ಟ್ ಏನಿದೆ ಅದು ಸಿರಿಧಾನ್ಯಕ್ಕೆ ನಾನು ಶಿಫ್ಟ್ ಆಗಬಹುದು. ಇದು ನನ್ನ ದೇಹದ ಅಗತ್ಯತೆ, ನಾನಿರುವಂತಹ ಪ್ರದೇಶ ಮತ್ತು ನನ್ನ ಡೇ ಟು ಡೇ ಆಕ್ಟಿವಿಟೀಸ್, ದಿನನಿತ್ಯದ ನಾವು ಏನ್ ಚಟುವಟಿಕೆ ಮಾಡ್ತೀವಿ ಇದ್ರ ಮೇಲೆ ಕೂಡ ನಿರ್ಧಾರಗೊಳ್ಳಬೇಕು. ಕೇವಲ ನಾನು ಆ ಪ್ರದೇಶಕ್ಕೆ ಬಂದಿದ್ದೀನಿ ಅಂತ ಮಾತ್ರಕ್ಕೆ ನಾನು ಅದನ್ನ ಶಿಫ್ಟ್ ಆಗೋದಲ್ಲ, ಯಾವುದನ್ನ ಎಷ್ಟು ತಿನ್ಬೇಕು ಅನ್ನೋದನ್ನ ನನ್ನ ಈ ಎಲ್ಲ ಗುಣಗಳು ನಿರ್ಧರಿಸ್ತವೆ. ಈಗ ಶೇಕಡ 100% ನಾವು ಸಿರಿಧಾನ್ಯಗಳನ್ನ ಅವಲಂಬಿಸ್ತಕ್ಕಂಥದ್ದು ಸೂಕ್ತವ? ಯಾಕೆ ಅಂತ ಅಂದ್ರೆ ಮೊದಲಿಂದಲೂ ಕೂಡ ನಾವು ಅನ್ನ ತಿಂದಿರ್ತೀವಿ, ದೋಸೆ ತಿಂದಿರ್ತೀವಿ, ಇಡ್ಲಿ ತಿಂದಿರ್ತೀವಿ, ಅದೆಲ್ಲದನ್ನು ಬಿಟ್ಟು ನೀನು ಸಿರಿಧಾನ್ಯದ ಅನ್ನ ತಿನ್ನು ಅಂದಾಗ ಯಾರಿಗೆ ಆದ್ರೂ ಒಂದಷ್ಟು ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ, ಯಾಕೆಂದ್ರೆ ರುಚಿ ಇರೋದಿಲ್ಲ. ಎಷ್ಟೇ ಅಂದ್ರೂ ಅನ್ನದ ರುಚಿ ಅನ್ನಕ್ಕಿರುತ್ತೆ. ಹಾಗಾಗಿ ನಾನು ಹೇಳೋದು, ನೀವು ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡಬೇಕು ಅಂತಿದ್ರೆ ನೀವು ಸ್ವಲ್ಪ ಸಿರಿಧಾನ್ಯ ಹಾಕಿ ಅಕ್ಕಿ ಬದಲು ಅದೇ ಪ್ರಪೋರ್ಷನ್ ಅಲ್ಲಿ. ಈಗ ನಾನು ಇಡ್ಲಿ ಮಾಡ್ತೀನಿ ಅಂದ್ರೆ ಅಥವಾ ದೋಸೆ ಮಾಡ್ತೀನಿ ಅಂದ್ರೆ 3 ಭಾಗ ಸಿರಿಧಾನ್ಯ, 1 ಭಾಗ ಉದ್ದು ಹಾಕ್ತೀವಿ. ಅಕ್ಕಿ ಬದಲು ಸಿರಿಧಾನ್ಯ ಹಾಕ್ಬೇಕು ಅಷ್ಟೇನೆ, ಅದರಲ್ಲಿ ತಿನ್ಬೇಕು. ಅದನ್ನ ಉಪಯೋಗಿಸಿ ಮಧ್ಯಾಹ್ನ ಅನ್ನ ತಿನ್ನಿ, ರಾತ್ರಿಗೆ ಮತ್ತೆ ಬೇಕಿದ್ರೆ ಸಿರಿಧಾನ್ಯ ಉಪಯೋಗಿಸಿ. ಇಲ್ಲ, ನಾನು ಇಲ್ಲಿ ಹೈಲೈಟ್ ಮಾಡೋದೇನಂದ್ರೆ ನಾವು ಅನ್ನ ತಿನ್ನೋದು ತಪ್ಪಲ್ಲ, ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂತಹ ಒಂದು ದೊಡ್ಡ ಪಾಪ ಏನಂತಂದ್ರೆ ಅದರಲ್ಲಿ ಇರುವ ಪೋಷಕಾಂಶಗಳನ್ನೆಲ್ಲ ತೆಗೆದು ಬಣ್ಣಕ್ಕೆ ಮಾರು ಹೋಗಿ ಬಿಳಿ ಅನ್ನವನ್ನ ತಿಂತಾ ಇದ್ದೀವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಅನ್ನ ತಿನ್ಬೇಡಿ ಅಂತ ಹೇಳೋದು. ಪಾಲಿಶ್ ಹಾಕದೇ ಇರುವಂತಹ ಅಕ್ಕಿಯನ್ನ ನಾವು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಅದು ಹಾಳಲ್ಲ, ಆದ್ರೆ ಅದರ ಪ್ರಮಾಣ ನಿರ್ಧಾರಿತ ಆಗಬೇಕು. ಯಾಕೆ ಅಂತಂದ್ರೆ ಸಿರಿಧಾನ್ಯಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ಅಕ್ಕಿಯಲ್ಲಿ ಜಾಸ್ತಿ. ಹಾಗಾಗಿ ಕೆಲವು ತೊಂದರೆಗಳಲ್ಲಿ ಅನ್ನದ ಪ್ರಮಾಣ ಕಡಿಮೆ ಮಾಡಿ ಸಿರಿಧಾನ್ಯಗಳನ್ನ ಹೆಚ್ಚು ಬಳಸಬಹುದು. ಇಲ್ಲದಿದ್ರೆ ಎಲ್ಲವುದನ್ನು ಸಮತೋಲನೆ ಮಾಡಿಕೊಂಡು ನನ್ನ ದೇಹದ ಪ್ರಕೃತಿಯನ್ನ ನೋಡಿಕೊಂಡು ನಾನು ಬಳಸಬೇಕು. ಕೆಲವರು ಕಷ್ಟ ಆದ್ರೂ ಕೂಡ ಹಠಕ್ಕೆ ಬಿದ್ದು ತಿಂತಾರೆ. ಈಗ ತವಾಗ್ಲೇ ಹೇಳಿದಾಗೆ ನೀರಿನಂಶ ಕಡಿಮೆ ಆಗುತ್ತೆ, ರಾತ್ರಿ ಎಲ್ಲ ನೀರು ಕುಡಿಬೇಕು ಅಂತ ಅನ್ಸುತ್ತೆ, ಬೆಳಗ್ಗೆ ಅವ್ರಿಗೆ ಸಂಡಾಸಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಕೂಡ ಇಲ್ಲ, ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿದಾವೆ, ನನ್ನ ಕಾಯಿಲೆ ವಾಸಿ ಆಗ್ಬೇಕು ಅಂತೇಳಿ ಹಠಕ್ಕೆ ಬಿದ್ದು ತಿನ್ನುವಂತದ್ದು ಕೂಡ ಇದೆ. ಅದು ಮುಂದುವರೆದ್ರೆ ಏನು ಅನಾಹುತಗಳಾಗ್ತಕ್ಕಂಥ ಸಾಧ್ಯ? ಅನಾಹುತಗಳಾಗಬಹುದು. ಯಾಕೆ ಅಂತಂದ್ರೆ ಅದರಲ್ಲಿ ಕೆಲವು ಆಂಟಿ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ, ಪೋಷಕಾಂಶಗಳನ್ನ ಹೀರಿಕೊಳ್ಳುವಲ್ಲಿ ಅದು ತಡೆಯನ್ನು ಉಂಟು ಮಾಡುವಂತಹ ಕೆಲವೊಂದಿಷ್ಟು ಅಂಶಗಳಿದ್ದಾವೆ. ಆ ಅಂಶಗಳು ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಕೆಲವು ಪೋಷಕಾಂಶಗಳನ್ನ ಅದು ಹೀರ್ಕೊಳ್ಳಿಕ್ಕೆ ಅಡ್ಡಿಯನ್ನ ಉಂಟು ಮಾಡಬಹುದು. ಆ ಪೋಷಕಾಂಶಗಳ ಕೊರತೆ ಅವರಲ್ಲಿ ಆಗಬಹುದು, ಮತ್ತೆ ಅದರ ಸೈಡ್ ಎಫೆಕ್ಟ್ಸ್ ಕಂಡೇ ಕಾಣುತ್ತೆ. ಹಾಗಾಗಿ ಯಾವುದನ್ನು ನಾವು ಅತಿಯಾಗಿ ತಿನ್ನಬಾರ್ದು. ಒಂದು ಗಾದೆ ಮಾತಿದೆ, ಆಹಾರವನ್ನ ಔಷಧಿಯ ರೂಪದಲ್ಲಿ ಬಳಸಿ, ಆವಾಗ ಔಷಧಿ ಅಗತ್ಯ ಇರೋದಿಲ್ಲ ಅಂತ. ಬಟ್ ನಾವೇನ್ ಮಾಡ್ತೀವಿ, ರುಚಿ ಆಯ್ತು ಅಂದ ತಕ್ಷಣ ತುಂಬಾ ತಿನ್ನಕ್ ಹೋಗ್ತೀವಿ, ಅಥವಾ ಇದನ್ನ ನನಗೆ ಡಾಕ್ಟರ್ ಹೇಳಿದ್ದಾರೆ ಇದನ್ನೇ ತಿನ್ಬೇಕು, 24 ಗಂಟೆ ಅದನ್ನೇ ತಿನ್ಬಿಡ್ತೀವಿ. ಇದು ನಾವು ಮಾಡ್ತಾ ಇರುವಂತಹ ತಪ್ಪು. ನಮ್ಮ ಜೀರ್ಣಾಂಗಕ್ಕೆ ನಾವು ಇನ್ಸಲ್ಟ್ ಮಾಡಿದ್ರೆ ಅದು ಸಿಸ್ಟಮ್ ಕೆಟ್ಟು ಕೂತ್ಕೊಳ್ಳುತ್ತೆ, ಅವಾಗ ನೀವು ಏನ್ ತಿಂದ್ರೂ ಉಪಯೋಗ ಆಗೋದಿಲ್ಲ. ಹಾಗಾಗಿ ಯಾವುದನ್ನು ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ಗುರು ಮತ್ತು ಲಘು ಗುಣಗಳನ್ನು ಹೊಂದಿರುವಂತಹ ಆಹಾರಗಳು ಅಂತ. ಈ ಗುರು ಗುಣ ಅಂತಂದ್ರೆ ಜೀರ್ಣ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ, ಅಂತಹ ಆಹಾರಗಳನ್ನ ಅರ್ಧ ಹೊಟ್ಟೆಯೇ ತಿನ್ಬೇಕು ಅಂತ. ಹಾಗಾಗಿ ನಾನು ಸಿರಿಧಾನ್ಯ ಉಪಯೋಗಿಸುವಾಗ ಇದನ್ನು ಬಹಳಷ್ಟು ನೆನ್ಪಿಟ್ಕೊಳ್ಬೇಕು, ನಾನು ಹೊಟ್ಟೆ ತುಂಬಾ ತಿನ್ನಬಾರ್ದು, ನಂಗೆ ಇನ್ನೊಂದ್ ಸ್ವಲ್ಪ ಬೇಕು, ನನ್ನ ಹಸಿವೆ ಕಡಿಮೆ ಆಯ್ತು ಅನ್ನುವಷ್ಟೇ ನಾನು ತಿನ್ಬೇಕು. ಹಾಗಾಗಿ ಅತಿಯಾಗಿ ತಿಂದಾಗ ಏನಾಗತ್ತೆ ಅಂತಂದ್ರೆ ಪ್ರಾಬ್ಲಮ್ ಆಗತ್ತೆ, ಇಲ್ಲದಿದ್ರೆ ಖಂಡಿತವಾಗ್ಲೂ ಅದು ಹಾನಿಯನ್ನ ಉಂಟು ಮಾಡಲ್ಲ. ಮತ್ತೆ ಇದರಲ್ಲಿರೋ ಪ್ರೋಟೀನ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಬೇಕಂತಂದ್ರೆ, ಬಹಳಷ್ಟು ಮಟ್ಟಿಗೆ ಸ್ಪೋರ್ಟ್ಸ್ ಮ್ಯಾನ್ ಫುಡ್ ಅಂತ ಹೇಳಿದೆ ನಾನು, ಪ್ರೋಟೀನ್ ಅನ್ನ ನಾವು ಹೆಚ್ಚು ಮಾಡ್ಬೇಕು, ಅದರ ಬಯೋ ಅವೈಲೇಬಿಲಿಟಿ ಅನ್ನ ಹೆಚ್ಚು ಮಾಡ್ಬೇಕಂತಂದ್ರೆ ಅದನ್ನ ಹುರಿಬೇಕು. ಹುರಿದು ನಾವು ಅದನ್ನ ಹಿಟ್ ಮಾಡ್ಕೊಂಡು ಅಥವಾ ಬೇಯಿಸ್ಕೊಂಡು ಸೇವಿಸಿದಾಗಲೇ ಪ್ರೋಟೀನ್ ನಮ್ಮ ದೇಹಕ್ಕೆ ದೊರಕತ್ತೆ ಹೆಚ್ಚಾಗಿ. ಅದರಲ್ಲಿ ಇದ್ರೂ ಕೂಡ ನಮ್ಮ ಜೀರ್ಣಾಂಗಗಳು ಅದನ್ನ ಹೀರ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದನ್ನ ಹುರಿದಾಗ ಅದರ ಬಯೋ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ. ಕಡೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ಮೇಡಮ್, ಇವತ್ತಿನಿಂದ ಸಿರಿಧಾನ್ಯ ತಿನ್ಬೇಕು ಅಂತ ಅಂದ್ಕೊಂಡವರು ಅಥವಾ ಸಿರಿಧಾನ್ಯ ತಿನ್ನಿ ಅಂತ ಕೆಲವರಿಗೆ ವೈದ್ಯರು ಹೇಳಿರ್ತಾರೆ, ಸಿರಿಧಾನ್ಯ ನೀವು ಬಳಕೆ ಮಾಡಿ ಅಂತ ಹೇಳಿ, ನಾಳೆಯಿಂದ ತಿನ್ಬೇಕು ಅಂತ ಅನ್ನೋರು ಯಾವ್ಯಾವ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸ್ಬೇಕು, ಹೇಗೆ ಅದರ ಬಳಕೆಯನ್ನ ಮಾಡಬೇಕು? ಮೊದಲನೇದು, ನಾನು ಯಾವ ಪ್ರದೇಶದಿಂದ ಬಂದಿದ್ದೇನೆ, ನಾನು ಮುಂಚಿನಿಂದಲೂ ಯಾವ ಆಹಾರವನ್ನ ಅಥವಾ ಯಾವ ಧಾನ್ಯವನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೇನೆ, ಅದನ್ನು ಯಾವ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ಮೊದಲ ಗಮನ. ನಾನು ಸಿರಿಧಾನ್ಯಗಳು ಬೆಳೆಯುವಂತಹ ಊರಿಂದ ಬಂದವಳಾಗಿದ್ರೆ ಖಂಡಿತವಾಗ್ಲೂ ನಾನು ಆರಾಮವಾಗಿ ಅದನ್ನ ಸೇವಿಸಲಿಕ್ಕೆ ಶುರು ಮಾಡಬಹುದು. ಒಂದು, ನಾನು ನಿತ್ಯವೂ ಎಷ್ಟು ಪ್ರಮಾಣದಲ್ಲಿ ಬೇರೆ ಧಾನ್ಯಗಳನ್ನು ಉಪಯೋಗಿಸ್ತಿದ್ದೇನೆ ಅಥವಾ ಸಿರಿಧಾನ್ಯವನ್ನು ಎಷ್ಟು ಪ್ರಮಾಣದಲ್ಲಿ ಈ ಮುಂಚೆಯೇ ನಾನು ಸೇವಿಸ್ತಾ ಇದ್ದೇನೆ, ಅದು ಕೂಡ ಇಲ್ಲಿ ಪ್ರಮುಖ ಆಗತ್ತೆ. ನಾನು ಮಾಡದೇ ಇಲ್ಲ, ನನ್ನ ಇಡೀ ದಿವಸದ ಆಹಾರದಲ್ಲಿ ಒಂದೇ ಒಂದು ಸಿರಿಧಾನ್ಯ ಇಲ್ಲ ಅಂತಾದಾಗ ನಾವು ಒಂದು ಹೊತ್ತಿನ ಆಹಾರವನ್ನು ಮಾತ್ರ ಸಿರಿಧಾನ್ಯದ ಬಳಕೆಗೆ ಫಸ್ಟು ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಆ ನಂತರ ನಿಧಾನ ವಾರದಿಂದ ವಾರಕ್ಕೆ ನಾವು ಅದರ ಪ್ರಮಾಣವನ್ನ ಹೆಚ್ಚಿಸ್ಕೊಂಡು ಬರಬಹುದು. ಆದ್ರೆ ಸಹ ನಾಟ್ ಮೋರ್ ದೆನ್ 50% ಅಥವಾ ನಾಟ್ ಮೋರ್ ದೆನ್ 75%. ಪೂರ್ತಿಯಾಗಿ 100% ನಾನು ಬದಲಾವಣೆ ಮಾಡಿಕೊಳ್ಳೋದು ಸರಿಯಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಅದಕ್ಕೆ ಒಗ್ಗಿಲ್ಲ, ನನ್ನ ದೇಹ ಸಂಪೂರ್ಣವಾಗಿ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ಸಡನ್ ಆಗಿ ಬಿಡೋದಾಗ್ಲಿ, ಗ್ರಾಜುವಲ್ ಆಗಿ ಶಿಫ್ಟ್ ಮಾಡುವಾಗಲೂ 75% ತನಕ ಮಾತ್ರ ನಾನು ಅದರ ಬಳಕೆಯನ್ನು ಮಾಡಬೇಕು. ಇಲ್ಲದಿದ್ರೆ ಅದು ತಪ್ಪಾಗುತ್ತೆ, ಅದರ ಅಡ್ಡಪರಿಣಾಮಗಳು ಕಾಣಬಹುದು. ಇನ್ನೊಂದು, ಇದು ವಾತವನ್ನು ಹೆಚ್ಚಿಸೋದ್ರಿಂದ ಅದರ ನಿಯಂತ್ರಣೆಗೆ ಅದರ ಜೊತೆ ಕೆಲವೊಂದು ಸ್ಪೈಸಸ್, ಜೀರಿಗೆ ಇರಬಹುದು, ಅಜ್ವಾಯಿನ್ ಓಮಕ್ಕಿ ಇರಬಹುದು, ಹಿಂಗಿರಬಹುದು, ಅರ್ಶಿಣ ಮತ್ತೆ ತುಪ್ಪ, ಇವಿಷ್ಟನ್ನ ಅಥವಾ ಇವರಲ್ಲಿ ಕೆಲವನ್ನ ನಾವು ಹಾಕೊಂಡು ಅದರ ಜೊತೆಗೆ ಸೇವನೆ ಮಾಡಿದಾಗ ಆ ವಾತವನ್ನ ಅಥವಾ ವಾಯುವನ್ನ ಉಂಟು ಮಾಡುವಂತಹ ಕ್ವಾಲಿಟಿಯನ್ನು ಸಹ ನಾವು ನಿಯಂತ್ರಣ ಮಾಡಬಹುದು. ಹಾಗಾಗಿ ನಾವು ಹೇಗೆ ಉಪಯೋಗಿಸ್ತೇವೆ ಅದನ್ನ, ಯಾವ ರೂಪದಲ್ಲಿ ಸೇವನೆ ಮಾಡ್ತೇವೆ, ಯಾವ್ದ್ರ ಜೊತೆಯಲ್ಲಿ ಸೇವನೆ ಮಾಡ್ತೇವೆ, ಅದು ಕೂಡ ಇಲ್ಲಿ ಪ್ರಮುಖ ಅಂಶ ಅಂತ ನಾನು ಹೇಳ್ತೇನೆ. ಈ ಸಿರಿಧಾನ್ಯಗಳು ಹಾಗೂ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಸಿರಿಧಾನ್ಯಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ, ಅವುಗಳಲ್ಲಿ ಇರತಕ್ಕಂತಹ ಔಷಧೀಯ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಒಂದು, ನನ್ನ ಆಸ್ಪತ್ರೆ, ನಾನು ಓಪಿಡಿ ನಂಬರ್ 9 ಮಂಗಳವಾರ ಆಸ್ಪತ್ರೆಯಲ್ಲಿ 9-5 ಎಲ್ಲ ಜನರಿಗೆ ಸಿಗ್ತೇನೆ ನಾನು. ಇನ್ನೊಂದು, ನನ್ನ ದೂರವಾಣಿ ಸಂಖ್ಯೆ 9480161042. ಇದಕ್ಕೆ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ, 9480161042. ಇದಕ್ಕೆ ನಾನು ಉತ್ತರ ಮಾಡಲಿಲ್ಲ ಅಂತಂದ್ರೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು, ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಇನ್ನೊಂದು, ಮೇಲ್ ಮಾಡಬಹುದು. ಮೇಲ್ ಐ ಡಿ MBKHSN77@gmail.com MBKHSN77@gmail.com. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳು ಹಾಗೂ ಆರೋಗ್ಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳು ಹಾಗೂ ಆರೋಗ್ಯ ಈ ಕುರಿತಂತೆ ಹಾಸನದ ತಣ್ಣೀರು ಹಳ್ಳದಲ್ಲಿರುವ SDM ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ MB ಕವಿತಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮೇ ತಿಂಗಳ 21 ಭಾನುವಾರದಂದು ಪ್ರಸಾರವಾಗುವ ಸಿರಿಧಾನ್ಯಧಾರೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಪ್ರಾಮುಖ್ಯತೆ ಈ ಕುರಿತಂತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಡಾಕ್ಟರ್ ಮಂಜುಳಾ. ಗಮನಿಸಿ, ಮುಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 21 ಮೇ ತಿಂಗಳಿನ ಭಾನುವಾರದಂದು ಬಿತ್ತರವಾಗ್ತಿದೆ. ಅಂದು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಿರಿಧಾನ್ಯಗಳ ಮಹತ್ವ ಹಾಗೂ ಪ್ರಾಮುಖ್ಯತೆ. ಇಲ್ಲಿಗೆ ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ತಮಾಷೆ ಮಾಡ್ತಾರಪ್ಪ,